ಮಾಡಬೇಕೆಂದು ನಿಶ್ಚಯಿಸಿ ಆ ಕಾರ್ಯವನ್ನು ಮುಂದುವರಿಸುವ ಸಲುವಾಗಿ ನಮಗೆ ಶ್ರೀಹರಿಯನ್ನ ಜೊತೆಗೂಡಿ ಅದಕ್ಕೆ ತೊಂದರೆಗಳನ್ನು ಕೊಡುವಂತಹ ದುಷ್ಟರನ್ನು ಸಂಹರಿಸುವುದರ ಸಲುವಾಗಿ ಗಿರಿವರಜಾ ಪಟ್ಟಣದತ್ತ ಸಾಗಿ ಬಂದಿದ್ದೇವೆ. ಪರ್ವತವನ್ನು ಏರುತ್ತಿರುವಂತಹ ಸಂದರ್ಭದಲ್ಲಿ ಶ್ರೀಹರಿಯಲ್ಲಿ ಒಂದು ವಿಚಾರವನ್ನು ಕೇಳಬೇಕೆಂದಿದ್ದೇನೆ. ಓ ಪರಮಾತ್ಮ, ನಾವು ಗಿರಿವರ್ಜಾ ಪಟ್ಟಣದತ್ತ ಸಾಗಿ ಬಂದಿದ್ದೇವೆ. ಮಹಾಭಯಂಕರವಾಗಿರುವಂತಹ ಪರ್ವತವನ್ನ ಏರುತ್ತಿರುವಂತಹ ಈ ಸಂದರ್ಭದಲ್ಲಿ ನನಗೆ ಏನೋ ಒಂದು ಭೂತಾಕಾರದಂತಹ ಬಂಡೆಗಳು ಕಣ್ಣಿಗೆ ಗೋಚರವಾಗುತ್ತಿದೆ. ಜೊತೆಯಲ್ಲಿ ಮನಸ್ಸಿಗೆ ಒಂದು ರೀತಿಯ ಅನುಮಾನವೂ ಬರ್ತಾ ಇದೆ. ಅದರ ವಿಷಯ ಏನು ಎನ್ನುವುದನ್ನ ತಿಳಿಸಿ ಹೇಳಬೇಕು ಭಗವಂತ. ಅದನ್ನ ತಿಳಿಯುವ ಅಪೇಕ್ಷೆ ನಿನಗಿದೆಯಲ್ಲ ಭೀಮಸೇನ. ಹರಿ ನೋಡಿ ಭೀಮ ಉಂಟಾದಂತಹ ಕುತೂಹಲ ಅದು ಸರಿಯಾದದ್ದೇ. ತಿಳಿದುಕೊಳ್ಳಬೇಕು ಎನ್ನುವಂತಹ ಅಪೇಕ್ಷೆಯನ್ನು ಹೊತ್ತು ನೀನು ನನ್ನಲ್ಲಿ ಈ ಕುರಿತಾಗಿ ವಿಚಾರವನ್ನ ವಿಮರ್ಶೆಗೆ ಒಳಪಡಿಸಿದೆಯಲ್ಲ. ತೋರುತ್ತಿರುವಂತಹ ಆ ಭೇರಿಗಳ ಕುರಿತಾಗಿ ತಿಳಿದುಕೊಳ್ಳಬೇಕು ಎನ್ನುವಂತಹ ನಿನ್ನ ಆ ಬಯಕೆ ಸಾಧುವಾದದ್ದೇ. ಪೂರ್ವಕಾಲದಲ್ಲಿ ಕೊರಳ ಮೂರುಳ್ಳಂತಹ ಆ ಮಾಷ ಅವರು ಯಾವಾಗಲೂ ಸುರರಿಗೆ ಕಷ್ಟವನ್ನೇ ಕೊಡುವಂತಹ ಆ ಜಾಯಮಾನವುಳ್ಳವರು. ಅವರ ಆ ಒಂದು ಭಾವನೆಯಿಂದಲೇ ಸುರರಿಗೆ ಸಂಕಷ್ಟವನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಪರಮೇಶ್ವರನಲ್ಲಿ ಮೊರ ಇಟ್ಟಂತಹ ಅವರ ಆ ಒಂದು ಆರ್ತನಾದವನ್ನು ಕೇಳಿದಂತಹ ಪರಶಿವ ಬಂದು ಆ ಮಾಷನನ್ನು ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ಬಂದಂತಹ ರಸ ಅವನಲ್ಲಿ ಸೆಣಸಾಡಿದಂತಹ ಪರಶಿವ ಈ ವೃಷನ ಚರ್ಮವನ್ನು ಸುಲಿದು ಅವನ ಮೂರು ಕೊರಳಿಗೆ ಕಟ್ಟಿದ. ಆ ಚರ್ಮವನ್ನು ಸುಲಿದು ಕಟ್ಟಿ ಭೇರಿಯನ್ನಾಗಿ ಮಾಡಿದ. ಅದನ್ನ ಭಕ್ತಿಯಿಂದ ಭಕ್ತಿಗೆ ಒಲಿಯುತ್ತಾನೆ ಪರಶಿವ ಎನ್ನುವುದನ್ನು ತಿಳಿದುಕೊಂಡಂತಹ ಮಾಗಧ ಪರಶಿವನನ್ನ ಭಕ್ತಿಯಿಂದ ಒಲಿಸಿಕೊಂಡು ಆ ಭೇರಿಯನ್ನ ಪಡೆದ. ಅದೇ ಇವನ ಆ ಹುರುಳು, ಮಾಗಧನ ಚೈತನ್ಯವೇ ಇಲ್ಲಿ ಅಡಗಿದೆ. ಅದನ್ನ ನಾವು ಭೇದಿಸಿ ಮರ್ತಿಸಿದೆವು ಅಂತಾದರೆ ಅವನ ಸಂಹಾರವಾದಂತೆ. ಆ ಕಾರ್ಯವನ್ನು ನೀವು ಮಾಡಬೇಕು. ತೋರುತ್ತಿರುವಂತಹ ಆ ಮೂರು ಭೇರಿಗಳನ್ನು ಸಂಹಾರ ಮಾಡಿ. ಆದಿತಂತೆ ಕಳವಳಿಸಿದುದು ಸನ್ನಿವೇಶ. ಮಾಗದನ ಚಿತ್ತ ಭಿತ್ತಿಯಲ್ಲಿ ಭೀತಿಯಾದೆಯೇ ಓಡಾಡುತ್ತಾ ಇದೆಯಲ್ಲ. ಅಯ್ಯೋ, ಒಂದೆಡೆ ನೋಡಿದರೆ ಅಕಾಲದಲ್ಲಿ ಕೆಂಡದ ಮಳೆ ಸುರಿಯುತ್ತಾ ಇದೆ, ನಮ್ಮದಿಂದ ಭೂಮಿ ಕಂಪಿಸುತ್ತಾ ಇದೆ, ಗಿರಿಗಳು ಅಲ್ಲಾಡುತ್ತಾ ಇದೆ, ಸಮುದ್ರ ಉಕ್ಕೇರಿದ ಅನುಭವ. ಮಾಗದನ ಅಂತರಂಗದಲ್ಲಿ ಭೀತಿ ಅಲೆ ಏಳುತ್ತಾ ಇದೆ. ಇದೇನು, ಯಾಕೆ, ಯಾರಿಂದ ಎಂಬುದನ್ನ ತಿಳಿಯಬೇಕಂತ ಭಾವಿಸಿ ಬ್ರಾಹ್ಮಣರನ್ನ ಕರೆಸಿದೆ. ಬ್ರಾಹ್ಮಣರು ಆಡಿದ ಮಾತೇನು, ಇದು ರಾಜಾರಿಷ್ಟ ಮಾಗದ ಭೂಪತಿ ಮಾಡು ಮಹಾಶಾಂತಿಯನ್ನ ಎಂಬುದಾಗಿ ಹೇಳಿದ್ದಾರಲ್ಲ, ಆ ದಿಸೆಯಲ್ಲಿ ಮುಂದುವರಿಯುತ್ತೇನೆ, ಸೂರ್ಯೋದಯಕ್ಕೆ ಸರಿಯಾಗಿ ಮಹಾಶಾಂತಿಯನ್ನ ನೆರವೇರಿಸುತ್ತೇನೆ, ಸೂರ್ಯೋದಯವನ್ನು ನಿರೀಕ್ಷೆ ಮಾಡುತ್ತಾ ಇರುತ್ತೇನೆ ನೋಡೋಣ. ಭೂಪತಿ, ನಿನಗೆ ಬಂದಿರುವಂತಹ ಅರಿಷ್ಟ ಇದು, ಹಾಗಾದ್ರೆ ಏನು ಮಾಡಬೇಕು, ಮಾಡು ಘನ ಶಾಂತಿಯನ್ನು, ನಾವಿದ್ದೇವೆ, ನಮ್ಮ ನೇತೃತ್ವದಲ್ಲಿ ಸಾಗಿಸುವಂತಹ ಈ ಶಾಂತಿಯಿಂದ ನಿನಗೆ ಒಳಿತಾದೀತು, ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಎಸಗಿದ್ದೇನೆ, ಬೇಕಾದ ಸಂಭಾರ ಪದಾರ್ಥಗಳನ್ನೆಲ್ಲ ಸಿದ್ಧಗೊಳಿಸುವುದಕ್ಕೆ ಆಜ್ಞೆ ಮಾಡಿದ್ದೇನೆ, ಆಜ್ಞೆ ಮಾಡಿದ ತಕ್ಷಣ ಮಾಡುವಂತಹ ಸೇವಕರು ಅನೇಕರಿದ್ದಾರೆ, ಎಲ್ಲವೂ ಸಿದ್ಧಗೊಂಡಿದೆ, ಸೂರ್ಯೋದಯಕ್ಕೆ ಸರಿಯಾಗಿ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿ ನಿತ್ಯಾನ್ನಿಕವನ್ನು ಮುಗಿಸಿ ಸಭೆಯನ್ನು ಸೇರುತ್ತೇನೆ ನೋಡೋಣ. ನಿರ್ದೇಶನದಂತೆಯೇ ಮುಂದುವರಿಯುತ್ತೇವೆ ಎಂಬುದಾಗಿ ಹೇಳಿದೀರಲ್ಲ, ಈಗ ಅದೇ ಸಮಯ ಬಂದೊದಗಿದೆ. ನಾವು ವೇಷವನ್ನ ಬದಲಾಯಿಸಿಕೊಂಡು ಆ ಮಾಗಧನ ಪುರವನ್ನ ಪ್ರವೇಶ ಮಾಡಬೇಕು, ಅರಮನೆಯನ್ನ ಹೋಗಬೇಕು. ಹಾಗಾದ್ರೆ ನಾವು ಹೀಗೆ ಹೋಗುವುದಲ್ಲ ಎನ್ನುವುದನ್ನು ನಿರ್ಧಾರ ಮಾಡಿದ್ದೇನೆ. ನಾವು ಮೂರು ಸಹಿತ ಬ್ರಾಹ್ಮಣ ವೇಷಧಾರಿಗಳಂತೆ ಸ್ನಾತಕರಂತೆ ತೋರಬೇಕು, ಅವನಿಗೆ ಗೊತ್ತಾಗಬೇಕು ಇವರು ಬ್ರಾಹ್ಮಣರಲ್ಲ ಅಂತ. ಆದ್ರೆ ಬ್ರಾಹ್ಮಣರು ಅನ್ನುವುದಕ್ಕಾಗಿ ನಾವು ಅಲ್ಲಿ ಹೋಗಲೇಬೇಕಲ್ಲ. ಅವನ ದ್ವಾರವನ್ನ ಹೋಗುವುದು ಹೇಗೆ, ದಕ್ಷಿಣ ದ್ವಾರದಲ್ಲಿ ಹೋಗುವುದು ಅವನ ಅರಮನೆಯನ್ನ. ನನ್ನ ಜೊತೆಗೆ ನೀವು ಬನ್ನಿ, ಅವನು ಆಶೀರ್ವಾದವನ್ನು ಮಾಡುವ ಪೂರ್ವದಲ್ಲಿಯೇ ನಾವು ಆಶೀರ್ವಾದವನ್ನು ಮಾಡಬೇಕು, ಅವನು ಕೈ ಮುಗಿಯುವ ಪೂರ್ವದಲ್ಲಿಯೇ ನಾವು ಕೈ ಮುಗಿಯಬೇಕು. ಹಾಗಾದಾಗ ಅವನಿಗೆ ವಿಷಯ ಗೊತ್ತಾಗ್ತದೆ ಇವರು ಬ್ರಾಹ್ಮಣರಲ್ಲ ಎಂಬುದಾಗಿ. ಹಾಗೆಯೇ ಹೋಗೋಣ, ನೋಡೋಣ ಅವನ ಸಭೆಯನ್ನ ನಡೆದುಕೊಳ್ಳುತ್ತೇವೆ. ಹಾಗಲಿ, ಆಶ್ಚರ್ಯ ಇದು, ಸಾವಿರ ಸಾವಿರ ಮಂದಿ ಬ್ರಾಹ್ಮಣರು ಬರುವುದಕ್ಕೆ ಪ್ರಾರಂಭಿಸುತ್ತಾರೆ. ಬಂದ ಬ್ರಾಹ್ಮಣರನ್ನೆಲ್ಲ ಸ್ವಾಗತಿಸುತ್ತಾ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದೇನೆ. ಏನಿದು, ಹಿಂಗಣೆಯ ದ್ವಾರದತ್ತ ದೃಷ್ಟಿಯನ್ನು ಹಾಯಿಸಿದಾಗ ಮೂರು ಜನ ಬ್ರಾಹ್ಮಣರು ಬರುತ್ತಾ ಇದ್ದಾರೆ. ಹಾಗಾದರೆ ಮೂರು ಜನ ಬ್ರಾಹ್ಮಣರು ಬರಕೂಡದು, ಒಳ್ಳೆಯ ಕಾರ್ಯ ಆಗಲಿಕ್ಕಿಲ್ಲ. ಆಮೇಲೆ ಬ್ರಾಹ್ಮಣರಿಗೆ ಅಪರ ದ್ವಾರ ಪ್ರವೇಶ. ಸರಿ, ಬ್ರಾಹ್ಮಣರು ಯಾವ ದ್ವಾರದಿಂದ ಬಂದರೇನು, ಬ್ರಾಹ್ಮಣರಿಗೆ ಮುಕ್ತ ದ್ವಾರ, ಆ ನಿಟ್ಟಿನಲ್ಲಿ ಬಂದದ್ದಿರಬಹುದು, ಬರುವಂತಹ ಅವಸರದಲ್ಲಿ ದ್ವಾರ ತಪ್ಪಿದ್ದಿರಬಹುದು, ನೋಡೋಣ, ಹೋಗಿ ಎದುರುಗೊಳ್ಳುತ್ತೇನೆ. ಓ ಬ್ರಾಹ್ಮಣರೇ, ಶುಭವಾ ತೊಂದರೆಯನ್ನು ಅನುಭವಿಸಿದರೆ ನಿವಾರಿಸಿಕೊಳ್ಳುವುದಕ್ಕಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದೇನೆ. ತಮಗೆಲ್ಲ ಸೌಖ್ಯವೇ, ತಮ್ಮ ಪರಿವಾರವೆಲ್ಲ ಸೌಖ್ಯವೇ, ಎಲ್ಲ ಶಾಂತಿಯಿಂದಿದ್ದಾರೋ? ಶಾಂತಿಯಿಂದಲೇ ಇದ್ದಾರೆ. ಏನಾಶ್ಚರ್ಯ ಇದು! ಬ್ರಾಹ್ಮಣರಿಗೆ ಹೋಗಿ ಮಂಡೆಯನ್ನ ಮಣಿಯಬೇಕು ಅಂತ ಭಾವಿಸಿದರೆ ಮೊದಲಾಗಿ ಅಭಯಹಸ್ತವನ್ನ ಎತ್ತಿದ್ದಾರೆ. ಹಾಗಾದರೆ ಇದು ನನ್ನ ಅವನತಿಯ ಸೂಚಕವೇ ಇರಬಹುದು. ಯಾವವನು ಮಂಡೆಯನ್ನ ಮಣಿಯುವುದಕ್ಕೆ ಮುಂಚಿತವಾಗಿ ಅಭಯಹಸ್ತವನ್ನ ಎತ್ತುತ್ತಾರೋ ಅವರ ಅಂತರಂಗದಲ್ಲಿ ಅವನ ಬಗ್ಗೆ ಕೆಡುಕುಂಟು ಎಂಬುದು ನಿಶ್ಚಿತ. ಹಾಗಾದರೆ ಇವರು ಯಾರಿರಬಹುದು? ಇವರು ಬ್ರಾಹ್ಮಣರೇ! ಇವರು ಹೊಂದಿದ್ದಾನೆ. ಯಾರನ್ನ ನಂಬಬಹುದು? ಕರಿಯ ಮೈಯ ಬ್ರಾಹ್ಮಣರನ್ನ ನಂಬಬಾರದಂತೆ ಇವ ವಿಶ್ವಾಸಕ್ಕೆ ಇವ ಪಾತ್ರನೇ ಅಲ್ಲ ಎಂಬುದನ್ನ ಸೂಚಿಸುತ್ತಾ ಇದ್ದಾನೆ. ಆಮೇಲೆ ಹಿಂದಿನವನನ್ನ ನೋಡುತ್ತಾ ಇದ್ದೇನೆ, ಇವ ಬ್ರಾಹ್ಮಣನೇ ಅಲ್ಲ, ಇವ ಕರಿಮಯ್ಯವನಲ್ಲ, ಇವ ಹಿರಿಮಯ್ಯವ, ಇವ ಹುರಿಮಯ್ಯವ. ಏನಿದು? ಯಾವುದೋ ಆಯುಧವನ್ನ ಹೆಗಲಲ್ಲಿ ಧರಿಸಿರುವಂತಹ ಚಿಹ್ನೆ ಕಾಣುತ್ತಾ ಇದೆಯಲ್ಲ, ಮಲ್ಲವಿದ್ದ ಪ್ರವೀಣ ಇರಬಹುದೇ? ಇವನ ಅಂಗಾಂಗ ಸೌಷ್ಠವನ್ನ ಕಂಡಾಗ ಇವ ಖಂಡಿತ ಬ್ರಾಹ್ಮಣನಲ್ಲ. ಆಮೇಲೆ ಮತ್ತೊಬ್ಬವನ ಚರಣವನ್ನ ನೋಡಿದ್ದೇನೆ. ಬೆಲ್ಲಿನ ದಾರಿಯನ್ನ ಬಿಗಿಯುವಾಗ ಆ ಜಜ್ಜು ನಟ್ಟಿದಂತಹ ಪಾದಗಳು, ಬೆನ್ನಿನಲ್ಲಿ ಬತ್ತಳಿಕೆ ಬಿಗಿದಂತಹ ಕುರುಹು, ಹೊರೆಯಲ್ಲಿ ಖಡ್ಗವನ್ನು ಧರಿಸಿರುವಂತಹ ಚಿಹ್ನೆ, ಇವಪ್ಪ ಕನ ಬಿಲ್ಲಾಳೆ ಎಂಬುದಕ್ಕೆ ಸಂದೇಹವೇ ಇಲ್ಲ. ಈ ಚರಾಚರ ಪ್ರಪಂಚದಲ್ಲಿ ಮಗದ ಭೂಪತಿಯನ್ನ ಕೆಳಕಿ ಯುದ್ಧಕ್ಕೆ ಬರುವಂತಹ ಅತಟಿದ್ದವರು ಯಾರು ಇದ್ದಾರೆ? ನಾಗಪುರದ ಅರಸುಗಳು, ಹಸ್ತಿನಾವತಿ ಅರಸುಗಳು, ಆದರೆ ಅವರು ನಮ್ಮವರಾಗಿದ್ದಾರೆ. ಇನ್ನು ಪಾಂಡವರ ಸತ್ಯಾತ್ಮರು, ಧಾರ್ಮಿಕರು, ಅವರು ಇಂತಹ ವೇಷವನ್ನು ಧರಿಸಿ ಬರಲಿಕ್ಕಿಲ್ಲ. ಆ ಕೋಪಾಲರು, ನಾವೆಲ್ಲ ಭೋಗಿಸಿ ಬಿಟ್ಟ ಮುತ್ತುಗಳು ಉಳಿದವರೆಲ್ಲ ಹಿಂದೆ ಅನೇಕ ಬಾರಿ ನಮ್ಮಿಂದ ಪೆಟ್ಟನ್ನು ತಿಂದು ಓಡಿದವರು, ಇವರು ಬರಲಿಕ್ಕಿಲ್ಲ. ಹಾಗಾದರೆ ಬಂದವರು ಇವರು ಯಾರು ಏನು ಎಂಬುದನ್ನ ಇವರನ್ನೇ ಕೇಳುತ್ತೇನೆ. ಅಯ್ಯ, ಬ್ರಾಹ್ಮಣ ವೇಷಧಾರಿಗಳೇ ಬಂದರಲ್ಲ, ನೀವು ಯಾರು? ಯಾಕಾಗಿ ಈ ರೀತಿಯಲ್ಲಿ ಬಂದಿದ್ದೀರಿ? ನಿಮ್ಮ ಬರವಿನ ಕಾರಣ ಏನು? ಎಂಬುದನ್ನು ಹೇಳುತ್ತೀರಾ? ಅವಶ್ಯವಾಗಿ ಹೇಳ್ತಾ ಇವೆ. ಜನಪರು ಕಪಟದೊಳಲ್ಲದೆ ವಿಮರ್ಶೆಗೆ ಒಳಪಡಿಸಿ ಒಂದು ನೆಲೆಯನ್ನು ಹುಡುಕಬೇಕು ಎನ್ನುವ ದಿಸೆಯಲ್ಲಿ ಮುಂದುವರಿಯುತ್ತಾ ಇದ್ದೀಯ. ಸ್ಪಷ್ಟವಾಯಿತು ನನಗೆ. ಯಾರಿರಬಹುದು ಯಾರಿರಬಹುದು ಎಂಬುದಕ್ಕೆ ನೀನು ಒಂದು ನಿರ್ದಿಷ್ಟವಾದಂತಹ ಆ ಒಂದು ಕಾರಣವನ್ನು ಹುಡುಕಿದ್ದೀಯ. ಹೌದು, ಜನಪರಾದಂತಹವರು ಕಪಟದಲ್ಲಿ ಅಲ್ಲದೆಯೇ ತಮ್ಮ ವೈರಿಗಳ ಗ್ರಹವನ್ನು ಸೇರ್ತಾರೇನಾ? ಹಾಗೆಯೇ ನೀನು ಮನುಜೇಶ ಆ ಒಂದು ಶಕ್ತಿಯುಳ್ಳವನು ಅರಸ ಎಂಬುದಾಗಿ ತಿಳಿದು ನಿನ್ನಲ್ಲಿ ಯುದ್ಧಕ್ಕಾಗಿಯೇ ಬಂದವರು ನಾವಿದ್ದೇವೆ. ಓಹೋ, ಯುದ್ಧವನ್ನು ಮಾಡಬೇಕು ಎನ್ನುವುದಕ್ಕಾಗಿಯೇ ಬಂದವರು ನಾವಿದ್ದೇವೆ. ಶಿವ ಶಿವ, ನಮ್ಮ ಮನೆ ನಿಮಗೆ ವೈರಿಯ ಗ್ರಹವಾಯಿತೆ. ನಾವು ನಿಮಗೆ ವೈರಿಗಳೇ, ನಮ್ಮ ಅನ್ನ ನಿಮಗೆ ನಿಷಿದ್ಧವೇ? ಇದಕ್ಕೆ ಕಾರಣ ಏನು? ಸಾಕಷ್ಟು ಕಾರಣಗಳಿವೆ. ಏನು? ನೀನು ಮಾಡಿರುವಂತಹ ಆ ಕೃತ್ಯಗಳೇ ಇದಕ್ಕೆ ಕಾರಣವನ್ನು ತಂದಿತ್ತಿದೆ. ಯಾವ ಕೃತ್ಯ ಅದು? ನೀನು ನಿನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಎಷ್ಟೆಷ್ಟು ಅರಸು ಮಕ್ಕಳನ್ನ ನಿನ್ನಲ್ಲಿ ತಂದು ಸೆರೆಯಾಗಿ ಇಟ್ಟುಕೊಂಡಿದ್ದೀಯಲ್ಲ. ಇಟ್ಟಿದ್ದೇನೆ. ಅವರ ಹುಯ್ಯಲನ್ನ ಕೇಳಿ ಬಂದವನು ನಾವು. ಅವರನ್ನ ಬಿಡಿಸುವುದಕ್ಕೆ ಬಂದವರ? ಹಾಗಾದ್ರೆ ನಾನು ಸೆರೆಯಲ್ಲಿಟ್ಟಿರುವಂತಹ ಅರಸು ಮಕ್ಕಳಿಗೆ ನಿನಗಿರುವಂತಹ ಸಂಬಂಧ ಏನು? ನಾನು ಅವರಿಗೆ ಅಜ್ಜನೋ ಮೊಮ್ಮಗನೋ ಮಾವನೋ ಭಾವನೋ ಮೈದುನೋ ಯಾರು? ನೀನು ಯಾವ ಸಂಬಂಧದಿಂದ ಇಲ್ಲಿವರೆಗೆ ಬಂದಿದ್ದೀಯಾ ಹೇಳು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಎನ್ನುವಂತಹದ್ದು ನನ್ನ ಈ ಒಂದು ಅವತಾರದ ಉದ್ದೇಶವಾದ್ರಿಂದ ನನ್ನ ಪಾತ್ರವನ್ನು ನಿರ್ವಹಿಸುವುದಕ್ಕಾಗಿ ಅವರನ್ನ ಸಂರಕ್ಷಿಸಬೇಕಾದದ್ದು ನನ್ನ ಕರ್ತವ್ಯ. ಆ ದೀಕ್ಷೆಯನ್ನ ಹೊತ್ತವನ? ಹೌದು ಹೌದು. ಶಿವ ಶಿವ ನಿವ ಶಿವ ಶಿವ ನಿವ ಶಿಕ್ಷಾ ರಕ್ಷಾಸವನ ದೀಕ್ಷಿತ ಧರಿತ್ರೀಶ್ವರ ಹುಯ್ಯಲ ಕೇಳಿ ನಡೆಸಲು ಬಂದಿದ್ದಾರೆ. ಎಂತಹ ವಿಚಿತ್ರವಾದಂತಹ ವಿದ್ಯಮಾನಗಳಿದು! ಈವರೆಗೆ ಕಾಣದಿರುವಂತಹ ಅನುಭವವ ಪ್ರಪಂಚದಲ್ಲಿಯೇ ಕಾಣುತ್ತಿದ್ದೇನೆ. ಶಿಕ್ಷಾ ರಕ್ಷ ಸವನ ದೀಕ್ಷಿತರು ದೀಕ್ಷೆಯನ್ನ ಹೊತ್ತ ಬಂದ ದೀಕ್ಷಿತರೇ, ನಿಮ್ಮ ಇದೆಲ್ಲ ನಾಟಕ ಬೇಡ. ನೀವು ಯಾರು ಎಂಬ ನಿಜವನ್ನ ಹೇಳಿ. ಒಂದಿತನಾದಂತಹವನು ನಾನು. ಅಯ್ಯ ಅರಸ, ನಾನು ಯಾರು ಗೊತ್ತ? ಎಲ್ಲ ಅಸುರರನ್ನ ಸಂಹಾರ ಮಾಡುವುದಕ್ಕಾಗಿ ಅವತಾರವನ್ನು ಮಾಡಿದಂತಹ ಅಸುರಹರ ಅಂತ ನನ್ನನ್ನ ಕೊಂಡಾಡ್ತಾರೆ. ದೇವರ ದೇವ ಎನ್ನುವುದಾಗಿ ನನ್ನನ್ನ ಗೌರವಿಸ್ತಾರೆ. ನನ್ನ ಜೊತೆಯಲ್ಲಿ ಇದ್ದಂತಹವರನ್ನ ನೀನು ಊಹೆ ಮಾಡಿದೀಯಲ್ಲ, ಸತ್ಯವಾಗಿಯೇ ಇದೆ. ಶತಕಜತ್ರಾಣಿಯಾದಂತಹ ಭೀಮಸೇನ ಇವನು. ಇವನು ಆ ಕಡೆಯಲ್ಲಿ ಇರುವಂತಹವನು ಪಾರ್ಥ. ನಮ್ಮ ಮೂವರಲ್ಲಿ ಯಾರಲ್ಲಿ ಆದರೂ ಒಬ್ಬರಲ್ಲಿ ಯುದ್ಧವನ್ನ ನೀನು ಮಾಡು ನೋಡೋಣ. ಪೂರ್ಣ ಅರ್ಥ ಆಗಲಿಲ್ಲ ತಮ್ಮ ಹೆಸರಿನ ವಿವರಣೆ. ಅಸುರಾಂತಕ ರಕ್ಕಸಾಂತಕ ಮತ್ತೇನು ಉಂಟಲ್ಲ, ಆದರೂ ತಮ್ಮ ನಿಜವಾದ ಹೆಸರೇನು? ಕೃಷ್ಣ ಅಂತ ನನ್ನನ್ನು ಕರೀತಾರೆ. ಓಹೋ, ಅಚ್ಯುತನ ಇವ. ಇವನನ್ನ ಬಲ್ಲೆ. ತನ್ನ ನಗೆ ಒಮ್ಮಿಂದೊಮ್ಮೆಲೆ ಉಕ್ಕೇರಿ ಬರುವುದಕ್ಕೆ ಪ್ರಾರಂಭವಾಯಿತು. ಸಭಿಕರಲ್ಲ ದಿಗ್ಮೂಢರಾದರು. ಯಾಕೆ ಇವ ಎಂತಹ ಮಹಿಮಾ ಎಂಬುದಾಗಿ. ಇವನನ್ನ ನಾವೆಲ್ಲ ಬಲ್ಲವರು. ಇವ ನಮಗೆ ಅನ್ಯನಲ್ಲ, ಇವ ನಮಗೆ ಮೊಮ್ಮಗನಾಗಬೇಕು. ಈತ ಕಂಸನಿಗೆ ಅಳಿಯ, ಅದರಿಂದ ನನಗೂ ಅಳಿಯ. ಇವ ಏನು ಹಿಂದೆ 17 ಬಾರಿ ಓಡಿ ಬದುಕುಳಿದ ಧೀರ ನಮ್ಮ ಮೊಮ್ಮಗ. ನೀವ್ಯಾರು ಅಂಜಬೇಕಾದ ಕಾರಣ ಇಲ್ಲ. ಇವನ ಬಗ್ಗೆ ಸಂಪೂರ್ಣ ಬಲ್ಲವ ನಾನು. ಏನು, 3 ಜನರಲ್ಲಿ ಒಬ್ಬರಿಗೆ ಯುದ್ಧವನ್ನ ಕೊಟ್ರೆ ನಿಮ್ಮ ಮಾತು ನಡೆಯುತ್ತದೆಯೋ? ಒಮ್ಮೆ ಸಂದರ್ಭ ಬಂದರೆ ನಿನ್ನನ್ನೇ ಯುದ್ಧಕ್ಕೆ ಕರೆದ್ರೆ ಬರ್ತೀಯೇನೋ? ಆದೀತು, ಬರ್ತೀಯೋ? ಅದಕ್ಕೆ ಸೋತಿದ್ದೇನೆ. ಆದ್ದರಿಂದ ನಿನ್ನೊಡನೆ ಯುದ್ಧ ಬೇಡ. ಇನ್ನು ಉಳಿದವ ಈ ಪಾರ್ಥ, ಇವ ಇನ್ನೂ ಸಣ್ಣವ. ಆದರೆ ನನ್ನ ಸರಿಸಾ